ಗಂಡಿಗೆ 21, ಹೆಣ್ಣಿಗೆ 18. ಮದುವೆ ವಯಸ್ಸು ಪಾಲಿಸದಿದ್ದರೆ ಜೀವನವೇ ಕಗ್ಗಂಟು. ಸಂಕಷ್ಟವೇನೇ ಇರಲಿ, ಕುಟುಂಬ ಯೋಜನೆಯೊಂದೇ ನಮ್ಮ ಧ್ಯೇಯ. ಬಲಿಷ್ಠ ಭಾರತ ನಿರ್ಮಾಣ ನಮ್ಮ ಸಂಕಲ್ಪ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಈ ವಿಚಾರವಾಗಿ ಹಾಸನ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಕೆ ಮಧುಸೂದನ್ ಅವರೊಂದಿಗೆ ಸಂದರ್ಶನ. ಮಧುಸೂದನ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ತಾವು ಈ ದಿವಸ ಪ್ರಧಾನಮಂತ್ರಿ ಫಸಲು ವಿಮಾ ಯೋಜನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಬೇಕು, ಅಲ್ಲದೆ ಕೃಷಿ ಇಲಾಖೆಯ ಯಾವುದಾದರೂ ಅಭಿವೃದ್ಧಿ ಯೋಜನೆಗಳು ಪ್ರಸಕ್ತ ಮುಂಗಾರಿಗೆ ಲಾಗು ಆಗುವಾಗಿದ್ರೆ ಅದರ ಬಗ್ಗೆನೂ ಕೂಡ ತಾವು ಮಾಹಿತಿಯನ್ನು ನೀಡಬೇಕು. ಮೊದಲನೇದಾಗಿ ಪ್ರಧಾನಮಂತ್ರಿ ಫಸಲು ವಿಮಾ ಯೋಜನೆಯ ಪ್ರಾಮುಖ್ಯತೆ, ಇಲಾಖೆಯ ಜಂಟಿ ನಿರ್ದೇಶಕರಾಗಿ ತಮ್ಮ ವಿಚಾರ. ಸರಿ ಸರ್, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಈ ವರ್ಷ ನಾವೇನು ಫಸಲ್ ಬಿಮಾ ಯೋಜನೆ ಅನುಷ್ಠಾನ ಮಾಡ್ತೀವಿ ಆ ಯೋಜನೆ ಬಗ್ಗೆ ಒಂದೆರಡು ಮಾತಾಡಕ್ಕೆ ಇಷ್ಟಪಡ್ತೀನಿ ಸರ್. ಅಂದ್ರೆ ಒಂದು ಅನಿಶ್ಚಿತ ಕೃಷಿನಲ್ಲಿ ಒಂದು ನಿಶ್ಚಿತ ಆದಾಯ ಕೊಡತಕ್ಕಂತ ಒಂದು ಕಾರ್ಯಕ್ರಮ ಅಂದ್ರೆ ವಿಮಾ ಯೋಜನೆ. ಅಂದ್ರೆ ಈ ಒಂದು ಪ್ರಕೃತಿ ವಿಕೋಪದಿಂದ ಹೆಚ್ಚಿನ ಒಂದು ಮಳೆ ಆಗಲಿ, ಮಳೆಯ ಕೊರತೆಯಿಂದಾಗ್ಲಿ, ಈ ಬೆಳೆಯಲ್ಲಿ ನಮಗೆ ಬರ್ತಕ್ಕಂತ ಇಳುವರಿಯಿಂದ ಕೊರತೆಯಾಗಿ ರೈತನಿಗೆ ಆರ್ಥಿಕವಾಗಿ ಹಾನಿಯಾಗ್ತಕ್ಕಂತ ಸಂದರ್ಭಗಳು ಉಂಟಾದಾಗ ರೈತನಿಗೆ ಆರ್ಥಿಕವಾಗಿ ಕೈ ಹಿಡಿತಕ್ಕಂತ ಒಂದು ಯೋಜನೆ ಅಂದ್ರೆ ಈ ವಿಮಾ ಯೋಜನೆ. ಸರ್, ಇದೇ ಮುಖ್ಯವಾಗಿ ನಾವು ನೋಡಬೇಕು ಅಂದ್ರೆ ಯಾವ್ಯಾವ ಬೆಳೆಗಳು ಈ ಒಂದು ವಿಮಾ ಯೋಜನೆ ವ್ಯಾಪ್ತಿಗೆ ಬರುತ್ತೆ ಅಂತ ನೋಡಬೇಕಾಗತ್ತೆ. ಅಂದ್ರೆ ನಾವು ಯಾವ ಬೆಳೆ ಆ ಒಂದು ಪಂಚಾಯಿತಿ ವ್ಯಾಪ್ತಿನಲ್ಲಿ 50 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳಿತೀವೋ ಅಂತ ಬೆಳೆ ಆ ಒಂದು ಪಂಚಾಯಿತಿ ಒಂದು ವಿಮಾ ಘಟಕ ಅಂತ ಡಿಕ್ಲೇರ್ ಆಗುತ್ತೆ. ಅದೇ ಒಂದು ಬೆಳೆ ಆ ಒಂದು ಪಂಚಾಯಿತಿ ವ್ಯಾಪ್ತಿನಲ್ಲಿ ಕಳೆದ 3 ಸಾಲುಗಳಲ್ಲಿ 50 ಹೆಕ್ಟೇರ್ ಇಲ್ಲದೇನೆ ಆದ್ರೆ ಅದೇ ಹೋಬಳಿ ವ್ಯಾಪ್ತಿನಲ್ಲಿ ನಮಗೆ 125 ಹೆಕ್ಟೇರ್ ಇರುತ್ತೆ. ಅಂತ ಸಂದರ್ಭದಲ್ಲಿ ಇದನ್ನ ಆ ಒಂದು ವಿಮಾ ಘಟಕ ಆ ಹೋಬಳಿಗೆ ಅಂತ ಬರುತ್ತೆ. ನಾವು ಹೇಳಬೇಕು ಅಂತಂದ್ರೆ ಈ ಹೋಬಳಿ ಮಟ್ಟಕ್ಕೆ ಈ ಮತ್ತೆ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಪ್ರತ್ಯೇಕವಾಗಿ ಈ ಒಂದು ವಿಮಾ ಘಟಕಗಳು ಬರುತ್ತವೆ. ನಾವು ಪಂಚಾಯಿತಿ ಮಟ್ಟಕ್ಕೆ ಅಂದ್ರೆ ಇವಾಗ ಮುಸ್ಕಿನ ಜೋಳ, ಭತ್ತ, ರಾಗಿ, ಈ ಹೆಸರು, ಉದ್ದು, ಅಲಸಂದೆ, ಈ ಸಾವೆ, ತೊಗರಿ, ಜೊತೆಗೆ ನಮ್ಮ ಈ ಒಂದು ಕಮರ್ಷಿಯಲ್ ಕ್ರಾಪ್ಸ್ ಅಂತ ನಾವು ಈ ಆಲೂಗೆಡ್ಡೆ, ಟೊಮೆಟೊ, ಹತ್ತಿ, ಈ ಬೆಳೆಗಳು ಎಲ್ಲ ನಮಗೆ ಈ ಪಂಚಾಯಿತಿ ವ್ಯಾಪ್ತಿಯಿಂದ ಬರ್ತಾರೆ. ಇದೇ ಬೆಳೆಗಳು ಅದು ಒಂದು ಪಂಚಾಯಿತಿ ವ್ಯಾಪ್ತಿನಲ್ಲಿ 50 ಹೆಕ್ಟೇರ್ಗಿಂತ ಕಡಿಮೆ ಇದ್ದಂತ ಸಂದರ್ಭದಲ್ಲಿ ಆ ಹೋಬಳಿ ಮಟ್ಟದಲ್ಲಿ 125 ಹೆಕ್ಟೇರ್ ಇದ್ರೆ ಅದು ಹೋಬಳಿ ಮಟ್ಟಕ್ಕೆ ಬರುತ್ತೆ. ಇವಾಗ ನೆಕ್ಸ್ಟ್ ನಾವು ನೋಡಬೇಕು ಅಂತಂದ್ರೆ ಈ ಸತಿ ನಮಗೆ ಈ ಒಂದು ವಿಮಾ ಈ ಒಂದು ಕಂತನ್ನ ಕಟ್ಟಿಸ್ಕೊಳ್ಳೋದಕ್ಕೆ ಆಯ್ಕೆ ಆಗಿರತಕ್ಕಂತ ಕಂಪನಿ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಅಂತ. ಈ ವರ್ಷದಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡಿದ್ದಾರೆ. ಅಂದ್ರೆ ಯಾವುದೇ ಒಂದು ಆಯ್ಕೆ ಆಗಿರತಕ್ಕಂತ ಕಂಪನಿ ಸತತವಾಗಿ 3 ವರ್ಷಗಳ ಕಾಲ ಅದೇ ಒಂದು ಜಿಲ್ಲೆಗೆ ಆಯ್ಕೆ ಆಗಿರುತ್ತೆ. ಅವರು ಒಂದು ಕ್ಲಸ್ಟರ್ ಅಂತ ಮಾಡಿರ್ತಾರೆ. ಸೊ ಪ್ರತಿ ಸತಿ ಹೆಂಗಾಗ್ತಿತ್ತು, ಈ ಹಿಂಗಾರು ಹಂಗಾಮಿಗೆ ಒಂದು ಕಂಪನಿ, ಮುಂಗಾರು ಹಂಗಾಮಿಗೆ ಒಂದು ಕಂಪನಿ, ಒಂದು ವರ್ಷ ಒಂದು ಕಂಪನಿ, ಇನ್ನೊಂದು ವರ್ಷ ಇನ್ನೊಂದು ಕಂಪನಿ ಹತ್ರದ ಆದಾಗ ಸೊ ನಮಗೆ ಫಾಲೋ ಅಪ್ ಸ್ವಲ್ಪ ಕಷ್ಟ ಆಗ್ತಿತ್ತು. ನಿಮ್ಮ ಮೊತ್ತ ಬಂದಿಲ್ಲ ಅಂತ ಸಂದರ್ಭದಲ್ಲಿ ಈ ಒಂದು ರೈತರನ್ನ ಕೇಳೋದಿಕ್ಕೆ, ಇವೆಲ್ಲ ರೈತರು ಕೇಳಿ ನಮಗೆ ಅವರಿಗೆ ಸೂಕ್ತ ಪರಿಹಾರ ಒದಗಿಸಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತಂತ ಸಂದರ್ಭದಲ್ಲಿ ಇವಾಗ ಕಂಟಿನ್ಯೂಸ್ 3 ವರ್ಷ ಇರೋದ್ರಿಂದ ನಮಗೆ ಈ ಒಂದು ಕಂಟಿನ್ಯೂಸ್ ಆಗಿ ಸಿಗ್ತಾರೆ. ಹಾಗಾಗಿ ಸುಲಭವಾಗಿ ಇತ್ಯರ್ಥ ಆಗತ್ತೆ ಅಂತ ನಾವು ಭಾವಿಸಿದ್ವಿ. ಜೊತೆಗೆ ಈ ವಿಮೆ ಪ್ರತಿ ವರ್ಷನೂ ಈ ಸಾಲ ಪಡೆದಂತ ರೈತರಿಗೆ ವಿಮೆ ಯೋಜನೆ ಕಡ್ಡಾಯವಾಗಿರ್ತಿತ್ತು. ಈ ವರ್ಷ ಏನು ಮಾಡ್ಯಾರೆ, ಸೊ ಇದು ಆಪ್ಟ್ ಔಟ್ ಅಂತ ಮಾಡ್ಯಾರೆ. ಅಂದ್ರೆ ಕಡೆಯ ದಿವಸದಿಂದ 7 ದಿವಸಗಳಿಗಿಂತ ಮುಂಚೆ ರೈತರು ಆ ಒಂದು ಸಂಬಂಧಪಟ್ಟ ಬ್ಯಾಂಕಿಗೆ ಹೋಗಿ ನನಗೆ ಈ ವಿಮಾ ಅವಶ್ಯಕತೆ ಇಲ್ಲ, ಸಾಲ ಪಡೆದಂತ ರೈತರು ಅವರು ಲಿಖಿತವಾಗಿ ನನಗೆ ವಿಮಾ ಸೌಲಭ್ಯದ ಅವಶ್ಯಕತೆ ಇಲ್ಲ ಅಂತ ಬರ್ಕೊಟ್ಟಲ್ಲಿ ಅವರನ್ನು ಕಡ್ಡಾಯವಾಗಿ ವಿಮೆ ನೋಂದಣಿ ಮಾಡಿಸ್ಕೊಳ್ಳೋದ್ರಿಂದ ವಿನಾಯಿತಿ ನೀಡಲಾಗಿದೆ. ಇದನ್ನ ಆಪ್ಟ್ ಔಟ್ ಅಂತಾರೆ. ಅಂದ್ರೆ ಅವರು ಬರ್ಕೊಟ್ಟಲ್ಲಿ ಅವರು ವಿಮೆಯಿಂದ ಹೊರಗುಳಿತಕ್ಕಂತ ಅವಕಾಶ ಇದೆ. ಸೊ ಇದನ್ನ ಮಾಡಿರ್ತಕ್ಕಂತ ಒಂದು ಹೊಸ ಒಂದು ಬದಲಾವಣೆ. ಅಂದ್ರೆ ಮುಂಚೆ ಸಾಲದ ಹಣದಲ್ಲೇ ವಿಮಾ ಕಂತನ್ನ ಮುರ್ಕೊಂಡು ಸಾಲ ಕೊಡ್ತಾ ಇದ್ರು. ಅಂದ್ರೆ ಹೆಚ್ಚುವರಿ ಅವರಿಗೆ ಅವರಿಗೆ ಸಾಲನ ಸ್ಯಾಂಕ್ಷನ್ ಮಾಡಿಸ್ಕೊಳಕ್ ಅವಕಾಶ ಇರ್ತಿತ್ತು. ಒಟ್ಟು ಅವರದೇ ಒಂದು ಸಾಲ ಕೊಡ್ತಿರ್ತಕ್ಕಂತ ಒಂದು ಮೊತ್ತದಲ್ಲಿ ಕಟ್ ಮಾಡಿ ತಾವ್ ಹೇಳ್ದಂಗೆ ವಿಮಾ ಇದಕ್ಕೆ ಕಡ್ಡಾಯವಾಗಿ ನೋಂದಣಿ ಆಗ್ತಾ ಇತ್ತು. ಅಂದ್ರೆ ಈಗ ಇಷ್ಟ ಇದ್ರಷ್ಟೇ ಭಾಗವಹಿಸಬಹುದು, ಇಲ್ಲ ಅಂದ್ರೆ ಇಲ್ಲ. ಅವರ ಐಚ್ಛಿಕ, ಅವರು ಇಷ್ಟಪಟ್ರೆ ಭಾಗವಹಿಸ್ತಾರೆ. ಓಕೆ. ಆಮೇಲೆ ಇದರಲ್ಲಿ ವಿಮಾ ಕಂತನ್ನ ನಾವು ನೋಡ್ಬೇಕಾಗತ್ತೆ. ವಿಮಾ ಕಂತು ಏನು ಮುಂಚೆ ಈ ಯೋಜನೆಯಲ್ಲಿ ಎಷ್ಟಿತ್ತಲ್ಲ ಅದೇ ರೀತಿ ಅಂದ್ರೆ, ಸೊ ಈ ಕಂಪನಿಯವರು ಎಷ್ಟು ಕ್ಲೈಮ್ ಮಾಡಿರ್ತಾರಲ್ಲ, ಇಷ್ಟು ಪರ್ಸೆಂಟ್ ಅಂತ ಕ್ಲೈಮ್ ಮಾಡಿರ್ತಾರಲ್ಲ, ಅದರಲ್ಲಿ ರೈತರು ಕಟ್ಟತಕ್ಕಂಥದ್ದು ಕೇವಲ 2% ಆಫ್ ಸಮ್ ಇನ್ಶೂರ್ಡ್. ಸೊ ಸಮ್ ಇನ್ಶೂರ್ಡ್ ಅಂದ್ರೆ ಈ ರೈತನಿಗೆ ಒದಗಿಸತಕ್ಕಂಥ ಸಾಲದ ಮೇಲೆ ನಿರ್ಧಾರ ಆಗಿರುತ್ತೆ, ಸ್ಕೇಲ್ ಆಫ್ ಫೈನಾನ್ಸ್ ಮೇಲೆ ಅದು ನಿರ್ಧಾರ ಆಗಿರುತ್ತೆ. ಸೊ ರೈತ ಎಷ್ಟು ಸಾಲ ಕಟ್ತಾರೋ ಅದರ 2% ಮಾತ್ರ ರೈತರು ಪ್ರೀಮಿಯಂ ಅಂತ ಈ ಒಂದು ಸಂಸ್ಥೆಗೆ ಪಾವತಿಸಬೇಕಾಗುತ್ತೆ. ವಿಮಾ ಕಂತನ್ನ ಪಾವತಿ ಮಾಡಬೇಕು, ಪಾವತಿ ಮಾಡಬೇಕಾಗುತ್ತೆ. ಸೊ ಅದೇ ಮಿಕ್ಕಿದ್ದು ವಿಮಾ ಕಂತಿನ ಪ್ರಮಾಣನ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡು ಈಕ್ವಲ್ ಆಗಿ ಅದನ್ನ ರೈತರ ಪರವಾಗಿ ಈ ಒಂದು ಸಂಸ್ಥೆಗೆ ಪಾವತಿ ಮಾಡ್ತಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪಾವತಿ ಮಾಡ್ತಾರೆ. ಸೊ ನೆಕ್ಸ್ಟ್ ನಾವು ನೋಡ್ಬೇಕಾಗತ್ತೆ ಅಂದ್ರೆ ಎಷ್ಟು ನಷ್ಟ ಆಗಿರುತ್ತೋ ಅಷ್ಟನ್ನು ಸಂಸ್ಥೆ ಭರಿಸ್ಕೊಡತ್ತಾ ಅಂತ ನಾವು ನೋಡ್ಬೇಕಾಗತ್ತೆ. ಅಂದ್ರೆ ಈ ಕಂಪನಿಯವರು ಎಷ್ಟು ಪರ್ಸೆಂಟ್ ನ ಜವಾಬ್ದಾರಿನ ಅವ್ರು ತಗೋತಾರೆ, ಎಷ್ಟು ಪರ್ಸೆಂಟ್ ರಿಸ್ಕ್ ನ ತಗೋತಾರೆ ಅಂತ ನೋಡ್ಬೇಕಾಗತ್ತೆ. ಈ ಇದನ್ನ ಇಂಡೆಮ್ನಿಟಿ ಮೊತ್ತ ಅಥವಾ ಇಂಡೆಮ್ನಿಟಿ ಪರ್ಸೆಂಟೇಜ್ ಅಂತ ಹೇಳ್ತಾರೆ. ಈ ಒಂದು ನೀರಾವರಿ ಬೆಳೆಗಳಾಗಾದ್ರೆ ವಿಮಾ ಸಂಸ್ಥೆಯವರು 90% ಈ ಒಂದು ವಿಮಾ ಮೊತ್ತದ 90% ಜವಾಬ್ದಾರಿನ ಅವ್ರು ತಗೋತಾರೆ. ಇನ್ಶೂರೆನ್ಸ್ ಇದಕ್ಕೆ ಇಂಡೆಮ್ನಿಟಿ ಪರ್ಸೆಂಟೇಜ್ 90% ಇರುತ್ತೆ. ಮಳೆ ಆಶ್ರಿತ ಬೆಳೆಗಳಾದ್ರೆ ಅದು 80% ಅಂದ್ರೆ ಅವರು 80% ಅದರ ಒಂದು ರಿಸ್ಕ್ ಅಥವಾ ಜವಾಬ್ದಾರಿನ ಅವರು ತಗೋತಾರೆ. ನೆಕ್ಸ್ಟ್ ಇದರಲ್ಲಿ ವಿಮಾ ಕಂತನ್ನ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ಅಂತ ನಾವು ನೋಡ್ಬೇಕಾಗುತ್ತೆ. ಕೆಲವು ಸತಿ ಸಾಕಷ್ಟು ಸತಿ ನಮ್ಮ ರೈತರು ಹೇಳ್ತಾ ಇರ್ತಾರೆ, ಸರ್ ನಾವು ಸಾಕಷ್ಟು ಬಾರಿ ಕಟ್ಟಿದೀವಿ ಆದ್ರೂ ನಮಗೆ ಇದರಲ್ಲಿ ಇಷ್ಟು ಸತಿನೂ ದುಡ್ಡು ಬಂದಿಲ್ಲ ಅನ್ನೋ ತರದಲ್ಲಿ ಹೇಳ್ತಾ ಇರ್ತಾರೆ. ಸೊ ಇದನ್ನ ಹೇಗೆ ಬರುತ್ತೆ ಅಂತಂದ್ರೆ, ಈ ಒಂದು ಪಂಚಾಯಿತಿ ವ್ಯಾಪ್ತಿಗೆ ಅಂತ ನಾವು ಒಂದು ಉದಾಹರಣೆ ತಗೋಣ. ಅಲ್ಲಿ ಎರಡು ತರ ನಾವು ಒಂದು TY ಅಥವಾ AY ಅಂತ ಒಂದು ತಗೋತೀವಿ, ಥ್ರೆಶೋಲ್ಡ್ ಈಲ್ಡ್ ಅಂಡ್ ಆವರೇಜ್ ಈಲ್ಡ್. ಥ್ರೆಶೋಲ್ಡ್ ಈಲ್ಡ್ ಅಂದ್ರೆ ನಮಗೆ ಕಳೆದ 7 ಸಾಲುಗಳಲ್ಲಿ 5 ಉತ್ತಮ ಇಳುವರಿ ಬಂದಿರತಕ್ಕಂತ ಸಾಲುಗಳ ಇಳುವರಿನ ಆವರೇಜ್ ಮಾಡಿ ಇಟ್ಕೊಳ್ಳೋದನ್ನ ಥ್ರೆಶೋಲ್ಡ್ ಈಲ್ಡ್ ಅಂತ ಹೇಳ್ತಾರೆ. ಅಂದ್ರೆ ಇದು ಆವರೇಜ್ ಈಲ್ಡ್, ಕಳೆದ ಸಾಲಗಳ ಒಂದು ಆವರೇಜ್ ಈಲ್ಡ್ TY ಥ್ರೆಶೋಲ್ಡ್ ಈಲ್ಡ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಈ ವರ್ಷದ ಆಕ್ಚುಯಲ್ ಈಲ್ಡ್, ಈ ವರ್ಷದ ಇಳುವರಿ ಎಷ್ಟು, ವಾಸ್ತವಿಕ ಇಳುವರಿ ಅದು ಈ ಒಂದು ಬೆಳೆ ಕಟಾವು ಕಾರ್ಯಕ್ರಮಗಳ ಒಂದು ಇಳುವರಿ ಆಧಾರದ ಮೇಲೆ ತಗೋತಾರೆ. CC ಎಕ್ಸ್ಪೆರಿಮೆಂಟ್ಸ್ ಅಂತ ನಾವು ಮಾಡ್ತೀವಿ, ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ಸ್, ಬೆಳೆ ಅಂದಾಜು ಸಮೀಕ್ಷೆ. ಸೊ ಈ ಬೆಳೆ ಅಂದಾಜು ಸಮೀಕ್ಷೆ ಆಧಾರದ ಮೇಲೆ ಈ ವರ್ಷದ ಇಳುವರಿನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಕಳೆದ 7 ವರ್ಷಗಳಲ್ಲಿ 5 ಉತ್ತಮ ವರ್ಷಗಳ ಇಳುವರಿ ಹೊಂದಿರತಕ್ಕಂತ ಅದು ಆವರೇಜ್ ಈಲ್ಡ್ಗೋ ಈ ವರ್ಷದ ಆಕ್ಚುಯಲ್ ಈಲ್ಡ್ಗೋ ಏನು ವ್ಯತ್ಯಾಸ ಇದೆ, ಆ ವ್ಯತ್ಯಾಸದ ಪರ್ಸೆಂಟೇಜ್ ವ್ಯತ್ಯಾಸವನ್ನ ರೈತರಿಗೆ ವಿಮಾ ಮೊತ್ತವಾಗಿ ಕೊಡ್ತಕ್ಕಂಥದ್ದು ಈ ವಿಮಾ ಯೋಜನೆ. ಈ ಇಳುವರಿನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನಾವು ನೋಡ್ಬೇಕಾಗತ್ತೆ. ಅಂದ್ರೆ ಇವಾಗ ನಾನು ಆಕ್ಚುಯಲ್ ಈಲ್ಡ್ ಅಂತಂದೆ, ಆಕ್ಚುಯಲ್ ಈಲ್ಡ್ ಅಂದ್ರೆ ಈ ಒಂದು ಪಂಚಾಯಿತಿಯ ಆವರೇಜ್ ಎಷ್ಟು ಇದೆ ಇಳುವರಿ ಅಂತ. ಸೊ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬರ್ತಕ್ಕಂತ 4-5 ಗ್ರಾಮಗಳಲ್ಲಿ 2 ಗ್ರಾಮಗಳಲ್ಲಿ 2-2 ಒಟ್ಟು 4 ಬೆಳೆ ಅಂದಾಜು ಸಮೀಕ್ಷೆಗಳನ್ನ ನಾವು ಮಾಡ್ತೀವಿ. ನಾವು ಇಲಾಖೆ ಅಂದ್ರೆ ಕಂದಾಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು PDOs ನಮ್ಮ ಗ್ರಾಮ ಪಂಚಾಯಿತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇರತಕ್ಕಂತ 4 ಜನರಲ್ಲಿ ಯಾರಿಗಾರು ಯಾರಿಗೆ ಅಲರ್ಟ್ ಆಗುತ್ತೋ ಅವರು ಈ ಒಂದು ಬೆಳೆ ಅಂದಾಜು ಸಮೀಕ್ಷೆ ಮಾಡ್ತಾರೆ. ಅಂದ್ರೆ ಸೊ ರ್ಯಾಂಡಮ್ ಆಗಿ ಆಯ್ಕೆ ಆದಂತ ಒಂದು ಸರ್ವೆ ನಂಬರ್ ಅಲ್ಲಿ ಅದರಲ್ಲಿ ರ್ಯಾಂಡಮ್ ಪ್ಲಾಟ್ ನ ಆಯ್ಕೆ ಮಾಡಿ ಕಾಲ್ಗುಂಟೆ 5 ಮೀಟರ್ ಅಂತರದಲ್ಲಿ ಕಟಾವು ಮಾಡಿ ಇದು ಇಳುವರಿ ಎಷ್ಟು ಬರುತ್ತೆ, ಆ ಬಂದಂತ ಒಂದು ತಾಕಿನ ಇಳುವರಿ ಅದೇ ಆ ಪಂಚಾಯಿತಿಯ 4 ಇಳುವರಿ ಬರುತ್ತೆ. ಸೊ ಆ 4 ಇಳುವರಿಯ ಆವರೇಜ್ ತಗೊಂಡು ಆ ಪಂಚಾಯಿತಿಯ ಇಳುವರಿ ಇಷ್ಟು ಅಂತ ನಿಗದಿ ಮಾಡತಕ್ಕಂತ ಕಾರ್ಯಕ್ರಮ. ಇದರಲ್ಲೂ ಹೆಂಗೆ ಅಂದ್ರೆ, ಸೊ ಆಯ್ಕೆ ಆಗ್ತಕ್ಕಂತ ಗ್ರಾಮ ಅಲ್ಲಿಂದ ನಮ್ಮ ಇದಾಗತ್ತೆ, ಯಾವುದೋ ಒಟ್ಟು ಎರಡು ಗ್ರಾಮ ಆಯ್ಕೆ ಆಗತ್ತೆ. ಎರಡು ಗ್ರಾಮದಲ್ಲಿ ಮತ್ತೆ ಎರಡು ಪ್ಲಾಟ್ಗಳಿಂದಲೇ ಕಟಾವ್ ಮಾಡ್ಬೇಕಾಗತ್ತೆ. ಅದಕ್ಕಿಂತ ಎಷ್ಟು ರ್ಯಾಂಡಮೈಸ್ ಮಾಡ್ಯಾರ, ಇದನ್ನ ಒಂದು ಆಪ್ ನೇ ಡೆವಲಪ್ ಮಾಡ್ಯಾರ, ಈ ಮೊಬೈಲ್ ಬೇಸ್ಡ್ ಇದು. ಸೊ ಮೊಬೈಲ್ ಆಧಾರಿತ, GPS ಆಧಾರಿತ ಈ ಕಟಾವ್ ಕಾರ್ಯಕ್ರಮನ ಮಾಡ್ಬೇಕಾಗತ್ತೆ. ಅಂದ್ರೆ ನಾವು ಎಲ್ಲೋ ಕೂತ್ಕೊಂಡಲ್ಲೇ ನಾವು ಇಳುವರಿನ ದಾಖಲಿಸಕ್ಕೆ ಬರೋದಿಲ್ಲ, ಅದು ಪ್ರತಿ ಹಂತದ ಫೋಟೋಗಳನ್ನು ನಾವು ದಾಖಲು ಮಾಡಿರ್ತೀವಿ, ವಿಡಿಯೋನು ದಾಖಲು ಮಾಡಿ ಅಪ್ಲೋಡ್ ಮಾಡಿರ್ತೀವಿ. ಇಳುವರಿ ಎಷ್ಟು ಬರುತ್ತೆ, ಅದು ತೂಕ ಹಾಕಿರ್ತಕ್ಕಂಥದ್ದು ಪ್ರತಿಯೊಂದು ಹಂತದಲ್ಲೂ ಫೋಟೋ ತೆಗೆದು ದಾಖಲು ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗಾಗಿ ಇದನ್ನ ನಾವು ಒಂದು ಕೂತ್ಕೊಂಡಂತ ಒಂದು ಪ್ರದೇಶದಲ್ಲೇ ಮಾಡೋದಿಕ್ಕೆ ಬರೋದಿಲ್ಲ, ಇದು ಆದಷ್ಟು ನಿಖರವಾಗಿರುತ್ತೆ. ಅಂದ್ರೆ ಪೂರ್ವ ನಿರ್ಧಾರಿತವೂ ಅಲ್ಲ ಇದು ಯಾವ್ದನ್ನು. ಹೌದೌದು, ತಾವ್ ಹೇಳ್ದಂಗೆ ಒಂದೇ ಒಂದು ಮುಂಚೆನೆ ನಾವು ಇಂತ ಕಡೆನೆ ಮಾಡ್ತೀವಿ ಅಂತ ಮಾಡೋದಿಕ್ ಬರಲ್ಲ. ಅಂದ್ರೆ ಇವಾಗ ಉದಾಹರಣೆ ಹೇಳಬೇಕು ಅಂದ್ರೆ, ಇವಾಗ ಅದು ರ್ಯಾಂಡಮ್ ಆಗಿ ಸರ್ವೆ ನಂಬರ್ ಒಂದು 35 ಅಂತ ಬರುತ್ತೆ. 35 ಅಂತ ಬಂದಾಗ ನಾವು 5 ತಾಕುಗಳನ್ನ ಆಯ್ಕೆ ಮಾಡ್ತೀವಿ. ಸರ್ವೆ ನಂಬರ್ 35, 36, 30, 37 ಇರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಸರ್ವೆ ನಂಬರ್ 38 ಹೋಗ್ಬೇಕು. 38, 39, 40 ಹೀಗೆ 5 ತಾಕುನ್ನ ರ್ಯಾಂಡಮ್ ಆಗಿ ಆಯ್ಕೆ ಮಾಡಿದ್ರು. ಸೊ ಮತ್ತೆ ಈ ಒಂದು ಸಂರಕ್ಷಣೆ ಇದರಿಂದನೆ ಒಂದು ರ್ಯಾಂಡಮ್ ಆಗಿ ಇನ್ನೊಂದು ಕೊಡ್ತಾರೆ ನಮಗೆ, ಇನ್ನೊಂದು ನಂಬರ್ ಎರಡನೇದ್ ಮಾಡಿ, ಮೂರನೇದ್ ಮಾಡಿ, ಅಥವಾ 35 ಮಾಡಿ, 36 ಮಾಡಿ, 38 ಮಾಡಿ ಅಂತ. ಅದ ಆಮೇಲೆ ಕಟಾವ್ ಟೈಮ್ ಅಲ್ಲಿ ಫಸ್ಟ್ ಗೆ ನಾವು 5 ದಾಖಲಾಗ್ ಮಾಡಿ ಅಪ್ಲೋಡ್ ಮಾಡಬೇಕು. ಕಡೆಗೆ ಯಾವ್ದ್ರ 5 ಯಾವ್ದು ಮಾಡಬೇಕು ಅಂತ ರ್ಯಾಂಡಮ್ ಆಗಿ ಬರುತ್ತೆ. ಸೊ ರ್ಯಾಂಡಮ್ ಆಗಿ ಬಂದಿರತಕ್ಕಂತ ಸರ್ವೆ ನಂಬರ್ ಅಲ್ಲಿ ಆ ಪ್ಲಾಟ್ ಅಲ್ಲಿ ಯಾವ ಭಾಗದಲ್ಲಿ ಮಾಡ್ಬೇಕು, ಸೊ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಾ, ಕೊನೆಯಲ್ಲಿ ಮಾಡ್ಬೇಕಾ, ಬೆಳೆ ಚೆನ್ನಾಗಿರೋಲ್ ಮಾಡ್ಬೇಕಾ, ಚೆನ್ನಾಗಿಲ್ದಿರೋಲ್ ಮಾಡ್ಬೇಕಾ, ಹಾಗೆ ನಿರ್ಧಾರ ಮಾಡೋ ಹಾಗಿಲ್ಲ. ಅದನ್ನ ರ್ಯಾಂಡಮ್ ಆಗಿ ನಂಬರ್ ಕೊಡತ್ತೆ, ಮತ್ತೆ ಇಷ್ಟೇ ನಂಬರ್, ಇಷ್ಟು ಹೆಜ್ಜೆ, 35 ಹೆಜ್ಜೆ, ಆ ಕಡೆ 36 ಹೆಜ್ಜೆ, ಹಿಂಗೆ ಇತರ ಕೊಟ್ಟಾಗ ಸೊ ನಾವು ಒಂದನ್ನ ಉದ್ದಕ್ಕಿಷ್ಟು ಹೆಜ್ಜೆ, ಅಗಲಕ್ಕಿಷ್ಟು ಹೆಜ್ಜೆ ಅಂತ ಲೆಕ್ಕ ಹಾಕಿ, ಸೊ ಒಂದು ನಿರ್ದಿಷ್ಟ ಭಾಗದಲ್ಲೇ 5x5 meters ಅಂದ್ರೆ ಕಾಲ್ ಗುಂಟೆ ಪ್ರದೇಶದಲ್ಲೇ ಈ ನಾವು ಕಟಾವ್ ಮಾಡ್ಬೇಕಾಗತ್ತೆ. ಅಂದ್ರೆ ಈ ರಾಗಿ ಆದ್ರೆ ತೆನೆ ಕಟಾವ್ ಮಾಡ್ತಕ್ಕಂಥದ್ದು, ಭತ್ತ ಆದ್ರೆ ಕ್ಲೀನ್ ಆಗಿ ಕಟಾವ್ ಮಾಡಿ, ಪೂರ್ತಿ ಕಟಾವ್ ಮಾಡಿ ಅದನ್ನ ಬಡಿತಕ್ಕಂಥದ್ದು ಮಾಡಿ ಅಲ್ಲಿ ಬರ್ತಕ್ಕಂತ ಒಂದು ಇಳುವರಿನ ನಾವು ತಗೋಬೇಕಾಗತ್ತೆ. ಸೊ ಅದನ್ನ ಆವರೇಜ್ ಮಾಡಿದಾಗ ಆ ಒಂದು ಪಂಚಾಯಿತಿ ಮಟ್ಟದ ವ್ಯಾಪ್ತಿನಲ್ಲಿ ಬರ್ತಕ್ಕಂತ 4 ಇದ್ರದ್ದು ಅಂದ್ರೆ ಆ ಪಂಚಾಯಿತಿ ಇಳುವರಿ ಆವರೇಜ್ ಇಳುವರಿ ಬಂದಂಗಾಯ್ತು. ಕಳೆದ ಸಾಲಗಳ ಇಳುವರಿಗೂ ಈ ಸಾಲಿನ ಇಳುವರಿಗೂ ಎಷ್ಟು ಪರ್ಸೆಂಟೇಜ್ ವ್ಯತ್ಯಾಸ ಇದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಕ್ಕಂತ ಯೋಜನೆ. ಸೊ ಇದು ಆದಷ್ಟು ಒಂದು ಉತ್ತಮ ರೀತಿಯಲ್ಲಿ ನಡ್ಕೊಂಡ್ ಬರ್ತಾ ಇದೆ, ಯಾಕಂದ್ರೆ GPS ಆಧಾರಿತ ಆಗಿರೋದ್ರಿಂದ ಉತ್ತಮ ನಡ್ಕೊಂಡ್ ಬರ್ತಾ ಇದೆ. ಅಂದ್ರೆ ಆ ವರ್ಷ ಎಷ್ಟು ಬಂತು ಅನ್ನೋ ಇಳುವರಿನ ಲೆಕ್ಕ ಹಾಕಿ ಆ ವರ್ಷದ ಇಳುವರಿ ಆವರೇಜ್ ಇಳುವರಿಗಿಂತ ಕಡಿಮೆ ಬಂದಿದ್ರೆ ಏನು ಡಿಫರೆನ್ಸ್ ಏನಿತ್ತಲ್ಲ, ಅಂದ್ರೆ ಎಷ್ಟು ಬರಬೇಕಿತ್ತಲ್ಲ ಆ ಮೊತ್ತವನ್ನ ವಿಮಾ ಕಂಪನಿ ಪಾವತಿಸುತ್ತೆ ಅಂತ ತಾವ್ ಹೇಳ್ತೀವಿ. ಹೌದು ಹೌದು ಅಲ್ವಾ. ಅಂದ್ರೆ ಅಷ್ಟು ನಷ್ಟ ಆಗ್ತಿತ್ತು ರೈತರಿಗೆ, ಆಗ್ತಕ್ಕಂತ ನಷ್ಟನ ಈ ವಿಮಾ ಮೊತ್ತ ಕೊಡೋದ್ರ ಮೂಲಕ ಸರಿದೂಗಿಸ್ತಕ್ಕಂಥದ್ದು. ಅದೇ ಅಷ್ಟಂತೂ ಬಂದಿರುತ್ತೆ, ಏನು ಬರಬೇಕಿತ್ತು ಅಷ್ಟನ್ನ ವಿಮಾ ಕಂಪನಿಯವರು ಪಾವತಿ ಮಾಡ್ತಾರೆ. ಹೌದು. ಅಂದ್ರೆ ಇದನ್ನ ವಿಮಾ ಕಂತನ್ನ ಪಾವತಿ ಮಾಡೋ ಪ್ರತಿಯೊಬ್ಬ ರೈತರು ತಿಳ್ಕೊಂಡಿರ್ಬೇಕು. ಅಂದ್ರೆ ಬಹಳ ಜನರಿಗೆ ಏನ್ ಭಾವನೆ ಇದೆ ಅಂತಂದ್ರೆ ಬೆಳೆ ಬರಲಿಲ್ಲ ಅಂತಂದ್ರೆ ಅಷ್ಟು ದುಡ್ಡು ಕೊಟ್ಬಿಡ್ತಾರೆ ಅಂತ ಅಲ್ವಾ. ಅವರು ಅದೇ ಪಾವತಿ ಆಗಿದೆ ಅಂದ್ರೆ ವಿಮೆ ದುಡ್ಡು ಕಟ್ಟಿದೀವಿ ಬಂದಿಲ್ಲ ಅನ್ನೋ ತರದಲ್ಲೇ ತಾವ್ ಹೇಳದಂಗೆ ಅವ್ರು ಕೇಳ್ತಾರೆ. ಆದ್ರೆ ಅವ್ರಿಗೆ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಇದ್ದಲ್ಲಿ ಅವ್ರು ಇದ್ರ ಬಗ್ಗೆ ನಿಖರವಾಗಿ ಕೇಳ್ತಾರೆ. ಸೊ ಏನಾಗಿದೆ ಹೆಂಗಾಗಿದೆ ಅಂತ ತರದಲ್ಲಿ ತಿಳ್ಕೊಂಡು ಅವರು ಮಾಹಿತಿ ತಿಳ್ಕೊಂಡು. ಮಧುಸೂದನ್ ಅವರ ಯಾವ್ಯಾವ ಬೆಳೆ ಎಷ್ಟು ವಿಮಾ ಕಂತು ಮತ್ತೆ ಪಾವತಿ ಮಾಡೋದಕ್ಕೆ ಎಲ್ಲಿವರೆಗೆ ಅವಕಾಶ ಇದೆ ಅದ್ರ ಬಗ್ಗೆ ಒಂಚೂರು ಮಾಹಿತಿ ನೀಡಬಹುದಾ ಸರ್? ಮುಖ್ಯವಾಗಿ ಹೇಳಬೇಕು ಅಂದ್ರೆ ಈಗಾಗಲೇ ನಮ್ಮ ಒಂದು ಭಾಗದ ಬೆಳೆಗಳು ಅಂದ್ರೆ ಒಂದು ಮುಸ್ಕಿನ್ ಜೋಳ, ಭತ್ತ, ರಾಗಿ. ಸೊ ಮುಸ್ಕಿನ್ ಜೋಳಕ್ಕೆ ನಮ್ಗೆ ಜುಲೈ 31 ತನಕ ಅವಕಾಶ ಇದೆ. ಸೊ ಅವರು ಪಾವತಿ ಮಾಡಬೇಕಾದಂತ ಒಂದು ಏನು ವಿಮಾ ಕಂತು ಇದೆ ಅದು ಎಕರೆಗೆ 400 ರೂಪಾಯಿ ಅಷ್ಟು. ನೀರಾವರಿ ಆದ್ರೆ ಎಕರೆಗೆ 472, ಮಳೆ ಆಶ್ರಿತ ಮುಸ್ಕಿನ್ ಜೋಳ ಆದ್ರೆ 400 ರೂಪಾಯಿ. ಅದೇ ಭತ್ತಕ್ಕೆ ನಮಗೆ ಆಗಸ್ಟ್ 14 ತನಕ ನಮಗೆ ನೀರಾವರಿ ಭತ್ತಕ್ಕೆ ಅವಕಾಶ ಇದ್ದು ಅವರು ರೈತರು 688 ರೂಪಾಯಿ ಒಂದು ಎಕರೆಗೆ ವಿಮಾ ಒಂದು ಕಂತನ್ನ ಪಾವತಿ ಮಾಡಬೇಕಾಗತ್ತೆ. ಅದೇ ಮಳೆ ಆಶ್ರಿತ ಭತ್ತ ಆಗಿದ್ರೆ 440 ರೂಪಾಯಿ. ಅದಕ್ಕೆ ಕೊನೆಯ ದಿನಾಂಕ ಜುಲೈ 31. ಅದೇ ನಾವು ರಾಗಿನ ನೋಡಿದ್ರೆ ರಾಗಿಗೆ ಆಗಸ್ಟ್ 14 ಕೊನೆ ದಿನಾಂಕ ಇದ್ದು 304 ರೂಪಾಯಿ ಮಳೆಯಾಶ್ರಿತ ರಾಗಿಗೆ, 368 ರೂಪಾಯಿ ನೀರಾವರಿ ರಾಗಿಗೆ ಆ ಒಂದು ಪಾವತಿ ಮಾಡಬೇಕಾಗತ್ತೆ. ಅವರು ಹತ್ತಿರದ ಒಂದು ಬ್ಯಾಂಕ್ ಅನ್ನಾಗಲಿ ಅಥವಾ ನಮ್ಮ ಸೊಸೈಟಿಗಳನ್ನಾಗಲಿ ಅಥವಾ ಸಿಎಸ್ಸಿ ಸೆಂಟರ್ಗಳಲ್ಲಿ ಆ ಸೆಂಟರ್ಗಳಲ್ಲಿ ಅವರು ಹಣನ ಪಾವತಿ ಮಾಡಿ ಈ ಒಂದು ವಿಮಾ ನೋಂದಣಿ ಮಾಡಿಸ್ಕೊಳಕ್ಕೆ ಅವಕಾಶ ಇರುತ್ತೆ. ಈ ಕೊನೆ ದಿನಾಂಕದ ಒಳಗೆ ಅವರು ನೋಂದಣಿ ಮಾಡಿಸ್ಬೇಕಾಗುತ್ತೆ. ಪ್ರೊಸೀಜರ್ ಏನು ಸರ್, ಯಾವ ತರಹ ವಿಮಾ ಕಂತನ್ನ ಕಟ್ಟಬೇಕು? ಅವರು ಅಪ್ಲಿಕೇಶನ್ ಫಾರಂ ಏನಾದ್ರೂ ಇರುತ್ತಾ? ಹೇಗೆ ಅಪ್ಲಿಕೇಶನ್ ಫಾರಂ ಅಂದ್ರೆ ಒಂದು ನಿಗದಿತ ನಮೂನೆಯಲ್ಲಿ ಅವರು ಎಂಟ್ರಿ ಮಾಡ್ಕೊಡ್ಬೇಕಾಗತ್ತೆ. ಅವರು ಒಂದು ಅವರ ಇರ್ತಕ್ಕಂತ ಒಂದು ಪಹಣಿ, ಮತ್ತೆ ಮುಖ್ಯವಾಗಿ ಅಕೌಂಟ್ ಡೀಟೇಲ್ಸ್ ಅಂದ್ರೆ ಅಕೌಂಟ್ ನಂಬರ್, IFSC ಕೋಡ್ ಇವೆಲ್ಲ ತಗೊಂಡು ಹೋದ್ರೆ ಆ ಬ್ಯಾಂಕ್ ಅಲ್ಲಾಗ್ಲಿ ಸಿಎಸ್ಸಿ ಸೆಂಟರ್ ಅಲ್ಲಾಗ್ಲಿ ಅವರ ಹೆಸರಿಗೆ ಅವರು ಬೆಳಗ್ಗೆ ವಿಮೆಗೆ ನೋಂದಾವಣೆ ಮಾಡಿಸ್ಕೊಡ್ತಾರೆ. ಸೊ ಅವ್ರಿಗೆ ಅಕೌಂಟ್, ಆಧಾರ್ ಕಾರ್ಡ್ ಮತ್ತೆ ಪಹಣಿ ಜೆರಾಕ್ಸ್ ಇಷ್ಟು ತಗೊಂಡು ಹೋದ್ರೆ ಮಾಡ್ಕೊಡ್ತಾರೆ. ಬೇರೆ ಬೆಳೆಗಳು ಹೇಳಿದ್ರಲ್ಲ ಸರ್, ಜುಲೈ 15 ಸಮಯ ಇರುವಂತಹ ಬೆಳೆಗಳು. ಹಾ, ಬೇರೆ ಇದಕ್ಕೆ ಅಂದ್ರೆ ನಾವು ಹೇಳಿದ್ದು ಉದ್ದಿಗೆ ನಮಗೆ ಜುಲೈ 15 ತನಕ, ಸಾವೆಗೆ ನಮಗೆ ಜುಲೈ 31 ತನಕ, ಹೆಸರಿಗೆ ನಮಗೆ ಜುಲೈ 20 ತನಕ, ಹುರುಳಿಗೆ ಆಗಸ್ಟ್ 14 ತನಕ ಒಂದು ಅವಕಾಶ ಇದೆ. ಅದಲ್ಲದೆ ನಮಗೆ ಜುಲೈ 15 ತನಕ ಇನ್ನ ಇರತಕ್ಕಂಥದ್ದು ನಮಗೆ ಟೊಮೆಟೋಗೆ, ಆಲೂಗೆಡ್ಡೆಗೆ ಮತ್ತೆ ಹತ್ತಿಗೆ ಇದಕ್ಕೆಲ್ಲ ನಮಗೆ ಜುಲೈ 15 ತನಕ ಅವಕಾಶ ಇದೆ. ಸೊ ರೈತ ಬಾಂಧವರು ಈ ಒಂದು ಅವಕಾಶನ ಬಳಸ್ಕೋಬೇಕಂತ ನಾನು ಹೇಳ್ಬಿಡ್ತೇನೆ. ಪ್ರಧಾನಮಂತ್ರಿ ಫಸಲು ವಿಮಾ ಯೋಜನೆ ಕಾಲಾನುಕ್ರಮದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಕಾಣ್ತಾ ಇದೆ, ಹೇಳಿ ಸರ್ ಇನ್ನೇನಾದ್ರು ವಿಚಾರ ಇದ್ರೆ ಸರ್ ಇದ್ರ ಬಗ್ಗೆ ಅಂತಂದ್ರೆ. ಇವಾಗ ಒಂದು ಪಕ್ಷ ಒಂದು ಬರದಿಂದ ಆಗ್ಲಿ ಅಥವಾ ಹೆಚ್ಚಿನ ಮಳೆಯಿಂದಾಗ್ಲಿ ನಾವು ವಿಮೆ ಕಟ್ಟಿರ್ತೀವಿ, ಬಿದ್ದನೆ ಮಾಡಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ನಾವು ಅದನ್ನ ವಿಮಾ ನೋಂದಣಿಯಾದ ಏನು ಕೊನೆಯ ದಿನಾಂಕದಿಂದ ಒಂದು ತಿಂಗಳ ನಂತರ ಅದನ್ನ ಒಂದು ಪ್ರಿವೆಂಟಿವ್ ಸೋಯಿಂಗ್ ಅಂತ ಇದ್ ಮಾಡ್ತಾರೆ. ಅಂದ್ರೆ 75% ಭಾಗದಲ್ಲಿ ಪ್ರದೇಶದಲ್ಲಿ ನಾವು ಬಿತ್ತನೆ ಮಾಡಕ್ಕಾಗಲಿಲ್ಲ ಅಂದ್ರೆ ಮಳೆನೇ ಬೀಳಿಲ್ಲ ಅಂತ ಟೈಮಲ್ಲಿ ಈ ಒಂದು ಪ್ರಿವೆಂಟಿವ್ ಸೋಯಿಂಗ್ ಅಂತ ಡಿಕ್ಲೇರ್ ಮಾಡಿ ವಿಮಾ ಮೊತ್ತದ ಒಂದು 25% ಅನ್ನ ರೈತರಿಗೆ ಕೊಡ್ತಕ್ಕಂತ ಅವಕಾಶ ಮಾಡಿಕೊಟ್ಟಿದೆ ಈ ಒಂದು ಯೋಜನೆಯಲ್ಲಿ. ವಿಮಾ ಮೊತ್ತದ 25% ಪೇಮೆಂಟ್ ಆದ್ಮೇಲೆ ಆ ಒಂದು ಇದು ಕ್ಲೋಸ್ ಆಗುತ್ತೆ, ಅವರ ಒಂದು ವಿಮಾ ರಿಜಿಸ್ಟ್ರೇಷನ್ ಆಗಿ ಮುಗಿಯುತ್ತದೆ. ಸೊ ಎರಡನೇದು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಹೇಳ್ತೀವಿ, ಅಂದ್ರೆ ಬಿತ್ತನೆಯಿಂದ ಕಟಾವು ತನಕ ಯಾವಾಗ ನಮಗೆ 50%ಗಿಂತ ಬೆಳೆ ಹಾನಿ ಆಗ್ತಾ ಇದೆ ಅಂತ ಒಂದು ಸಂದರ್ಭ ಬಂದಲ್ಲಿ ಇಮಿಡಿಯೇಟ್ ಆಗಿ ಪೇಮೆಂಟ್ ಮಾಡತಕ್ಕಂಥದ್ದು, ಕಟಾವ್ ಆಗಿ ಕಟಾವ್ ಎಲ್ಲ ಮುಗಿಸಿ ಅವೆಲ್ಲ ದಾಖಲೆಗಳನ್ನೆಲ್ಲ ಇದು ಮಾಡೋದಕ್ಕಿಂತ ಮುಖ್ಯವಾಗಿ ಇಲ್ಲಿ ಏನ್ ಮಾಡ್ತಾರೆ, ಸೊ ಆ ಒಂದು ಪ್ರದೇಶದಲ್ಲಿ ಮಿಡ್ ಟರ್ಮ್ ಅಡ್ವರ್ಸಿಟಿ ಅಂತ ಹೇಳ್ತಕ್ಕಂತ ಪ್ರದೇಶದಲ್ಲಿ ಅವರಿಗೆ ವಿಮೆ ಮೊತ್ತದ 50% ಏನ ಲಾಸ್ ಆಗಿರುತ್ತಲ್ಲ ಅಲ್ಲಿ ಸದ್ಯಕ್ಕೆ 50% ಅಷ್ಟು ಇದನ್ನ ವಿಮೆ ಪಾವತಿ ಮಾಡಕ್ ಅವಕಾಶ ಇರುತ್ತೆ. ಇನ್ನು ಮಿಕ್ಕಿದ ಅಮೌಂಟ್ ಏನಿದ್ರು ನಂತರ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಕ್ಕಂತ ಅವಕಾಶಗಳು ಇರುತ್ತೆ. ಇದಲ್ಲದೆ ಈ ಲೋಕಲೈಸ್ ಕೆಲಾಮಿಟೀಸ್ ಅಂತ ಅಂದ್ರೆ ಇವಾಗ ಆಲಿಕಲ್ ಮಳೆ, ಭೂಕುಸಿತ ಇಂತ ಸಂದರ್ಭದಲ್ಲಿ ಬೆಳೆ ಏನಾದ್ರು ಹಾನಿಯಾದಂತ ಸನ್ನಿವೇಶಗಳು ಬಂದಲ್ಲಿ ಸೊ ಅಂತ ರೈತರಿಗೆ ಇಂಡಿವಿಜುವಲ್ ಆಗಿ ಈ ಸಾಮಾನ್ಯ ಇವಾಗ ಮೇಲ್ಗಳು ಹೇಳಿರ್ತಕ್ಕಂಥದ್ದು ಆ ಒಟ್ಟಾರೆ ಒಂದು ಹೋಬಳಿ ಅಥವಾ ಪಂಚಾಯಿತಿ ಮಟ್ಟಕ್ಕೆ ವ್ಯಾಪ್ತಿಗೆ ಬರುತ್ತೆ. ಈ ಲೋಕಲೈಸ್ ಕೆಲಾಮಿಟಿ ಈ ವೈಯಕ್ತಿಕ ರೈತರಿಗೂ ವಿಮೆ ಪಾವತಿಸಕ್ಕೆ ಅವಕಾಶ ಇರುತ್ತೆ, ವಿಮೆ ಮೊತ್ತ ಪಾವತಿಗೆ. ಸೊ ಈ ಇದು ಈ ಲೋಕಲೈಸ್ ಕೆಲಾಮಿಟಿ ಅಡ್ವಾಂಟೇಜಸ್ ಅಂದ್ರೆ ಆದಂತ ಒಂದು 48 ಗಂಟೆ ಒಳಗೆ ಅವರಿಗೆ ಮಾಹಿತಿನ ಒದಗಿಸ್ಬೇಕು. ಈ ಆಲಿಕಲ್ ಬಿದ್ದೆಲ್ಲ ಹಾಳಾಗಿ ಹೋಗಿದೆ ಅಥವಾ ನೀರು ಕೊಚ್ಕೊಂಡು ಭೂಕುಸಿತದಿಂದ ಬೆಳೆ ಹಾನಿಯಾಗಿದೆ ಅದನ್ನ ಅವರ ಗಮನಕ್ಕೆ ತಂದಾಗ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇರತಕ್ಕಂತ ಕಮಿಟಿಲಿ ಇದನ್ನು ಚರ್ಚೆ ಮಾಡಿ ರೈತರಿಗೆ ವೈಯಕ್ತಿಕ ಸೆಟ್ ಮಾಡಿಸಕ್ ಅವಕಾಶ ಇದೆ. ಅದು ಅಲ್ಲದೆ ನೆಕ್ಸ್ಟ್ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅಂತ ಅಂದ್ರೆ ಬೆಳೆ ಕಟಾವು ಮಾಡಿ ಇವಾಗ ಭತ್ತ ಆಗ್ಲಿ ರಾಗಿ ಆಗ್ಲಿ ಒಣಗಕ್ಕೆ ಅಂತ ಒಂದು ಕಟಾವು ಮಾಡಿ ಒಂದ್ 3 ದಿವಸ ಹೊಲದಲ್ಲೇ ಒಣಗ್ಲಿ ಅಂತ ಬಿಟ್ಟಿರ್ತಾರೆ. ಅಂತ ಸಂದರ್ಭದಲ್ಲಿ ಏನಾದ್ರು ಮಳೆ ಬಂದು ಮಳೆಯಿಂದ ಹಾರ್ವೆಸ್ಟ್ ಆದ್ಮೇಲೆ ಲಾಸ್ ಆಗುತ್ತೆ ಮೊಳಕೆ ಬರ್ತಕ್ಕಂತ ಸನ್ನಿವೇಶಗಳು ಆದಂತ ಸಂದರ್ಭದಲ್ಲಿ ಇದಕ್ಕೆ ರೈತರಿಗೆ ವೈಯಕ್ತಿಕವಾಗಿ ಅವರಿಗೆ ವಿಮಾ ಮೊತ್ತನ ಪಾವತಿಸಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಅವಕಾಶಗಳನ್ನ ರೈತರು ವಿಮೆ ಈ ಒಂದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ನೋಂದಾವಣೆ ಆಗದ್ರ ಮೂಲಕ ಇದರ ಒಂದು ಉಪಯೋಗಗಳನ್ನ ಪಡಿಬೇಕು ಅಂತ ನಾನು ರೈತ ಬಂಧುದಲ್ಲಿ ಕೇಳ್ಕೊತಾ ಇದ್ದೀನಿ. ಕಳೆದ ಒಂದು 18-19 ಸಾಲಿನ ಒಂದು ಮಾಹಿತಿ ನೀಡಬೇಕು ಅಂತಂದ್ರೆ 18-19 ಸಾಲಿನಲ್ಲಿ ಒಟ್ಟು 34,727 ಜನ ಹಾಸನ ಜಿಲ್ಲೆಯ ರೈತರಿಗೆ 43,71,00,000 ರೂಪಾಯಿಯ ಒಂದು ವಿಮೆ ಪಾವತಿಯಾಗಿದೆ. ರೈತರು ಪಾವತಿ ಮಾಡಿರ್ತಕ್ಕಂಥದ್ದು ಪ್ರೀಮಿಯಂ ಮೊತ್ತ 4,47,00,000 ಕಳೆದ ಸಾರಿ ನೋಂದಾವಣೆ ಆಗಿರತಕ್ಕಂಥದ್ದು 18,150 ಜನ ರೈತರು. ಆಗಲೇ ನಾನು ತಿಳಿಸ್ದಂಗೆ ಕಳೆದ ಸಾರಿ ಏನಾಯ್ತು, ಈ ಅರಸೀಕೆರೆ ಭಾಗದಲ್ಲಿ ಪೂರ್ತಿ ಪ್ರಮಾಣದಲ್ಲಿ ನಮಗೆ ಹೆಸರು ಬೆಳೆ ಬಿತ್ತನೆ ಆಗಿರಲಿಲ್ಲ. ಸೊ ಹಾಗಾಗಿ ಪ್ರಿವೆಂಟಿವ್ ಸೋಯಿಂಗ್ ಅಂತ ಒಂದು ಡಿಕ್ಲೇರ್ ಆಗಿ 3,903 ಜನ ರೈತರಿಗೆ 132,00,000 ಅದನ್ನ ಈಗಾಗಲೇ ಪಾವತಿಯಾಗಿದೆ. ಸೊ ಕಳೆದ ಸಾರಿದು ಇನ್ನೂ ಪೂರ್ತಿ ಪ್ರಮಾಣದಲ್ಲಿ ಇನ್ನೂ ಡಿಕ್ಲೇರ್ ಆಗಿಲ್ಲ, ಅದು ಸದ್ಯದಲ್ಲೇ ಆಗ್ತಾ ಇದೆ. ಸೊ ಈಗಾಗಲೇ ಈ ವರ್ಷದ್ದು ಸುಮಾರು 7,000 ಜನ ಬೆಳೆ ವಿಮೆಯಡಿ ನೋಂದಾವಣೆ ಆಗ್ಯಾರೆ. ಸೊ ಇನ್ನು ಸಾಕಷ್ಟು ಕಾಲಾವಕಾಶ ಇದೆ, ರೈತ ಬಾಂಧವರು ಇದರ ಒಂದು ಸದುಪಯೋಗವನ್ನ ಬಳಸ್ಕೋಬೇಕು. ಅಲ್ಲ, ಯಾತಕ್ಕೆ ತುಂಬಾ ಜನ ಈ ಯೋಜನೆಯಲ್ಲಿ ಭಾಗವಹಿಸ್ತಾ ಇಲ್ಲ ಅಂತ ತಮಗನ್ಸುತ್ತೆ? ಸೊ ಒಂದು, ಈ ಯೋಜನೆಯಲ್ಲಿ ಇವಾಗ ಉತ್ತಮವಾದ ಮಳೆ ಬಂದಾಗ ಏನಾಗತ್ತೆ, ಬೆಳೆ ಚೆನ್ನಾಗಿರುತ್ತೆ. ಸೊ ಬೆಳೆ ಚೆನ್ನಾಗಿದ್ದಾಗ ರೈತರಿಗೆ ಈ ಒಂದು ಪ್ರಕೃತಿ ವಿಕೋಪದಿಂದ ಹಾನಿಯಾಗತಕ್ಕಂತ ಸನ್ನಿವೇಶಗಳು ಕಡಿಮೆ. ಸೊ ಹಾಗಾಗಿ ರೈತರು ಮುಂದೆ ಬಂದು ನೋಂದಾವಣೆ ಮಾಡ್ಕೊಳ್ಳಕ್ಕೆ ಬರೋದಿಲ್ಲ. ಸೊ ಉದಾಹರಣೆ ಹೇಳಬೇಕಾದ್ರೆ ನಮ್ಮ ರಾಗಿಗೆ ನಾವು ಲಾಸ್ಟ್ ಡೇಟ್ 14 ಅಂತ ಹೇಳಿದ್ವಿ. ಸೊ 14 ತನಕ ಬೆಳೆ ಚೆನ್ನಾಗಿರುತ್ತೆ, ಒಳ್ಳೆ ಇದೆ, ಚೆನ್ನಾಗಿ ಬಿತ್ತನೆ ಮಾಡ್ಯಾರೆ, ಆಯ್ತು ಚೆನ್ನಾಗಿದೆ, ಬೇಡ ಬಿಡು ಅಂತ ಅನ್ಕೊಂಡಿರ್ತೀವಿ. ಸೊ ಆದ್ರೆ ನಮಗೆ ಕಟಾವ್ ಆಗ್ತಕ್ಕಂಥದ್ದು 10-11. ಸೊ 10-11 ತನಕ ಎಲ್ಲಾರು ರೈತರಿಗೆ ಪ್ರಕೃತಿ ವಿಕೋಪದಿಂದ ಮಳೆ ಬರದೆ ಬೆಳೆ ಏನಾದ್ರು ಒಣಗಿದಂತ ಸಂದರ್ಭದಲ್ಲಿ ಇವತ್ತು ಚೆನ್ನಾಗಿದೆ ನಾಳೆದು ಗೊತ್ತಿಲ್ಲ. ಸೊ ಹಾಗಾಗಿ ಒಂದು ಇನ್ಶೂರೆನ್ಸ್ ಸಮಸ್ಯೆ ಏನಾದ್ರು ಬಂದಲ್ಲಿ ಅವರಿಗೆ ಕೈ ಹಿಡಿಯೋದಕ್ಕೆ ಅಂತ ಅನುಕೂಲ ಆಗತ್ತೆ. ಹಾಗಾಗಿ ಹೆಚ್ಚಿನ ರೈತರು ಫಸಲು ವಿಮೆ ಅನ್ನೋದನ್ನ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಮಾಡಿಸ್ಬೇಕಾ, ಬಿತ್ತನೆ ಆದ್ಮೇಲೆ ಮಾಡಿಸ್ಬೇಕಾ, ಹೇಗೆ ಸರ್, ಅದಕ್ಕೆ ಏನಾದ್ರು ಲೆಕ್ಕ ಇದೆಯಾ? ಇಲ್ಲ, ಲಾಸ್ಟ್ ಡೇಟ್ ಅಂತ ಕೊಟ್ಟಿರ್ತಾರಲ್ಲ, ಲಾಸ್ಟ್ ಡೇಟ್ ಒಳಗೆ ಮಾಡಿಸ್ಬೇಕಾಗತ್ತೆ. ಸಾಮಾನ್ಯ ಅಷ್ಟರೊಳಗೆ ಅದು ಈ ಬಿತ್ತನೆ ಮಾಡಿ ನಂತರ ಇದ್ ಮಾಡಿಸ್ಬೇಕಾಗತ್ತೆ. ಅಂದ್ರೆ ಜಮೀನಲ್ಲಿ ಆ ಬೆಳೆನ ಬೆಳಿಬೇಕಾಗತ್ತೆ. ಹೌದು, ಬೆಳೆದ್ಬಿಟ್ಟು ಆಮೇಲೆ ಈ ಬೆಳೆ ನಾನು ಬೆಳೆದಿದ್ದೀನಿ ಅಂತ ಹೇಳಿ ವಿಮಾ ಕಂತನ ಕಟ್ಟಿ ಮಾಡಿಸ್ಕೋಬೇಕಾಗತ್ತೆ. ರೈತರಿಂದ ಯಾವುದೇ ಒಂದು ಬೆಳೆ ದೃಢೀಕರಣ ಪತ್ರ ಯಾರು ಕೇಳಲ್ಲ. ಅಲ್ಲ, ಒಂದ್ ವೇಳೆ ನಾನು ಈಗ ಏನೋ ಬೆಳಿತೀನಿ ಅಂತ ಹಾಕಿರ್ತೀನಿ, ಆ ಬೆಳೆ ಬಿತ್ತಲ್ಲ, ಇನ್ಯಾವುದೋ ಬೆಳೆ ಬಿತ್ತೀನಿ, ಕಂತ ಆ ಬೆಳೆ ಕಟ್ಟಿರ್ತಿಲ್ಲ, ಬದಲಾವಣೆಗೆ ಅವಕಾಶ ಇದೆ. ತಾವು ಅಲ್ಲಿ ಹೋಗಿ ನಮ್ಮ ಬ್ಯಾಂಕ್ ನಲ್ಲಿ ಇಂಥ ಬೆಳೆ ಬದಲು ಇಂಥ ಬೆಳೆ ಬೆಳೆದಿದ್ದೀನಿ ಅಂತ ತಾವು ಹೇಳದಲ್ಲಿ, ಸೊ ಅದನ್ನ ಚೇಂಜ್ ಮಾಡಿ ಪ್ರೀಮಿಯಂ ಅನ್ನು ಚೇಂಜ್ ಮಾಡಿಕೊಡಕ್ಕೆ ಅವಕಾಶ ಇದೆ. ಆದ್ರೆ ಸೊ ಕೊನೆ ದಿನಾಂಕದಿಂದ ಒಂದು ವಾರದಕ್ಕಿಂತ ಮುಂಚೆ ಇರಬೇಕು. ಇವಾಗ ನಾನು ಆಯ್ತು, ಇವಾಗ ರಾಗಿ ಬಿತ್ತುತ್ತೀನಿ ಅಂತ ನಾನು ತಗೊಂಡೋಗಿ ರಾಗಿ ಕಟ್ಟಿಬಿಡ್ತೀನಿ. ಸೊ ನಾನು ಆಮೇಲೆ ಅನ್ಸುತ್ತೆ ರಾಗಿ ಬದಲು ನಾನು ತೊಗರಿ ಬೆಳೆದ್ರೆ ಒಳ್ಳೇದು ಅಂತ. ಸೊ ನಾನು ಆಯ್ತು, ರಾಗಿ ಬದಲು ನಾನು ತೊಗರಿ ಹಾಕಿದಾಗ ತೊಗರಿಗೆ ನಾವು ಪ್ರೀಮಿಯಂ ಕಟ್ಟಕ್ಕೆ ಅವಕಾಶ ಇದೆ. ಕೊನೆ ದಿನಾಂಕನೇ ಒಂದು ವಾರಕ್ಕಿಂತ ಮುಂಚೆ ಅದನ್ನು ಬದಲಾವಣೆ ಮಾಡಿಕೊಡ್ತಾರೆ. ಅಂದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ರೈತರಿಗೆ ಒಂದು ರೀತಿ ಸುರಕ್ಷೆಯಾಗಿ ಇರುವಂತಹ ಯೋಜನೆ. ರೈತರು ಪ್ರಸಕ್ತ ಮುಂಗಾರಿನಲ್ಲೂ ಈ ಯೋಜನೆಯ ಲಾಭವನ್ನು ಪಡ್ಕೋಬೇಕು ಅನ್ನೋದು ತಮ್ಮ ಆಶಯ. ಹೌದು ಸರ್. ಇದಲ್ಲದೆ ಬೇರೆ ಏನಾದರೂ ಯೋಜನೆ ಇಲಾಖೆ ವತಿಯಿಂದ ಸದ್ಯದ ಕಾರ್ಯಕ್ರಮ ಅಂದ್ರೆ ನಾವು ಇಲ್ಲ ಬಿತ್ತನೆ ಬೀಜನ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡ್ತಾ ಇದೀವಿ. ನಾವು ರಾಗಿ, ಭತ್ತ, ಹೆಸರು, ಉದ್ದು, ಅಲಸಂದೆ, ತೊಗರಿ, ಜೋಳ ಈ ಎಲ್ಲಾ ಬಿತ್ತನೆ ಬೀಜನ ಮುಸ್ಕಿನ ಜೋಳ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡ್ತಾ ಇದೀವಿ. ಸುಮಾರು 14,000 ಕ್ವಿಂಟಲ್ ಅಷ್ಟು ಈಗಾಗಲೇ ವಿತರಣೆ ಮಾಡಿದೀವಿ. ರೈತ ಬಂದವರು ಸಾಕಷ್ಟು ಪ್ರಮಾಣದಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಇದಲ್ಲದೆ ಇಲಾಖೆಯಲ್ಲಿ ಈ ಒಂದು ಹಸಿರೆಲೆ ಬಿತ್ತನೆ ಬೀಜದ ಗೊಬ್ಬರ ಬಿತ್ತನೆ ಬೀಜದ ಕೂಡ ಲಭ್ಯ ಇದೆ. ಅದು ಸಾಕಷ್ಟು ಪ್ರಮಾಣದಲ್ಲಿ ನಾವು ಕೊಟ್ಟಿದೀವಿ, ಕೊಡ್ತಾ ಇದೀವಿ. ಸೊ ಅದನ್ನ ರೈತ ಬಾಂಧವರು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಜಿಲ್ಲೆನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಸಗೊಬ್ಬರ ಇದೆ. ಸೊ ರಸಗೊಬ್ಬರ ಅಂತಂದಾಗ ಒಂದು ರೈತರಿಗೆ ತಿಳಿ ಹೇಳೋದು ಅಂತಂದ್ರೆ, ದಯಮಾಡಿ ಇವಾಗ ಯೂರಿಯಾ ಎಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರೆ. ಸೊ ಯೂರಿಯಾ ಪ್ರಮಾಣದಲ್ಲಿ ನಾವು ಕೊಡ್ತಾ ಇರಬೇಕಾದ್ರೆ ಸಂದರ್ಭದಲ್ಲಿ ನಾವು ಸಣ್ಣ ಯೂರಿಯಾನೇ ಬೇಕು ಅಂತ ಹುಡ್ಕೊಂಡು ಹೋಗ್ತಕ್ಕಂತ ಸಾಕಷ್ಟು ಜನ ರೈತರಿದ್ದಾರೆ. ಸೊ ಸಣ್ಣ ಕಾಳಿನ ಯೂರಿಯಾನ ನಾವು ಬಳಸೋದ್ರಿಂದ ಅದರ ಉಪಯೋಗ ಕಡಿಮೆ, ಹಾಗಾಗಿ ದಪ್ಪ ಕಾಳು ಯೂರಿಯಾನ ಬಳಸಿ ಅಂತ ಒಂದು ಕೇಳ್ಕೊತಾ ಇದ್ದೀನಿ. ಯಾಕೆಂದ್ರೆ ಸಣ್ಣ ಕಾಳು ಯೂರಿಯಾನ ನಾವು ರೈತರು ಬಂದವರು ಮೇಲ್ಗೊಬ್ಬರವಾಗಿ ಬಳಸಿದಾಗ ಸ್ವಲ್ಪ ಪ್ರಮಾಣದ ಮಳೆ ಬಂದಾಗೂ ಅದು ಬೇಗ ಕರಿಗೆ ಗಿಡಕ್ಕೂ ಬೇಗ ಸಿಗತ್ತೆ, ಹಾಗೂ ಅಲ್ಲಿ ಈ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಕ್ಕಂಥ ಪ್ರಮಾಣ ಅತಿ ಹೆಚ್ಚಾಗಿರುತ್ತೆ ಈ ಮಳೆ ನೀರಲ್ಲಿ ಕೊಚ್ಕೊಂಡು ಹೋಗ್ತಕ್ಕಂಥದ್ದು. ಇದರಿಂದಾಗಿ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಬೆಳೆ ಬಳಸ್ಕೊಂಡಿದೆ ಅನ್ನೋದು ಮುಖ್ಯ. ಸಣ್ಣ ಕಾಳಿನ ಯೂರಿಯಾ ಆದ್ರೆ ಲಾಸ್ ಆಗ್ತಕ್ಕಂಥ ಜಾಸ್ತಿ ಇದೆ, ಅದು ಬೇಗ ಬೆಳೆಗಳಿಗೆ ಸಿಗತ್ತೆ, ಯಾಕೆ ಹೆಚ್ಚಿಗೆ ಪ್ರಮಾಣದಲ್ಲಿ ಕರಿಗೆ ಅವೈಲೇಬಲ್ ಆಗೋದ್ರಿಂದ. ಸೊ ರೈತ ಬಾಂಧವರು ಇದೇ ಪವರ್ ಜಾಸ್ತಿ, ಸಣ್ಣ ಕಾಳು ಯೂರಿಯಾಕ್ಕೆ ಪವರ್ ಜಾಸ್ತಿ, ದಪ್ಪ ಕಾಳು ಯೂರಿಯಾ ಪವರ್ ಕಮ್ಮಿ, ಹಾಗಾಗಿ ಬೇಡ ಅಂತಕ್ಕಂತ ಒಂದು ಮನೋಭಾವ ಇದೆ. ದಯಮಾಡಿ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಆಗಬೇಕು ಅಂದ್ರೆ ದಪ್ಪ ಕಾಳು ಯೂರಿಯಾನೇ ಬಳಸಿ. ಹಾಗೂ ಈ ಒಂದು ಮುಸ್ಕಿನ ಜೋಳ ಬಿತ್ತನೆ ಮುಂದುವರಿತಾ ಇದೆ, ಇನ್ನು ಸಾಕಷ್ಟು ಜನ ಮುಸ್ಕಿನ ಜೋಳ ಹಾಕ್ತಕ್ಕಂಥ ರೈತರಿದ್ದಾರೆ. ಆದ್ರೆ ಈ ಮುಸ್ಕಿನ ಜೋಳ ಬಿತ್ತನೆ ಮಾಡಿ ಈ ಕಳೆನಾಶಕಗಳನ್ನ ಬಳಸ್ತಾ ರೈತರು ಏನ್ ಮಾಡ್ತಾ ಇದಾರೆ, ಯೂರಿಯಾ ಗೊಬ್ಬರವನ್ನ ಬಳಸ್ತಾ ಇದಾರೆ. ಯೂರಿಯಾ ಗೊಬ್ಬರ ಈ ಸಣ್ಣ ಕಾಳು ಯೂರಿಯಾ ಹುಡ್ಕೊಂಡೋಗಿ ತಗೊಂಬಂದು ಕಳೆನಾಶಕದ ಜೊತೆ ಮಿಶ್ರಣ ಮಾಡಿ ತೆಳ್ಳಿಗೆ ಎರ್ಚಕ್ಕೆ ಅನುಕೂಲ ಆಗತ್ತೆ ಅನ್ನೋದು ಒಂದೇ ದೃಷ್ಟಿಯೇ ಹೊರತು ಇದರಿಂದ ಇನ್ನೇನು ಉಪಯೋಗ ಇಲ್ಲ. ಯಾಕಂದ್ರೆ ನೆಕ್ಸ್ಟ್ ಅದು ಎರ್ಚಿದ್ರ ಮೇಲೆ ಆವಿ ಆಗೋದ್ರ ಮೂಲಕ ಸಾಕಷ್ಟು ಪೋಷಕಾಂಶಗಳ ಲಾಸ್ ಆಗ್ತಾ ಇದೆ. ಜೊತೆಗೆ ಇನ್ನ ಎರಡನೇ ಸಮಸ್ಯೆ ಅಂದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ಯೂರಿಯಾ ಪ್ರಮಾಣ ಯೂನಿಫಾರ್ಮ್ ಆಗಿ ಹೆಚ್ಚಿಗೆ ಇದಾಗೋದ್ರಿಂದ ಕಳೆನಾಶ ಸ್ವಲ್ಪ ಕೊಚ್ಕೊಂಡು ಹೋಗೋದ್ರಿಂದ ಕಳೆ ಕೆಲವೊಂದು ಸಂದರ್ಭದಲ್ಲಿ ಜಾಸ್ತಿ ಆಗಿವೆ. ನಾವು ಅನ್ಕೋತೀವಿ ಯೂರಿಯಾ ಮೂಲಕ ಹೆಚ್ಚಿದ್ರಿಂದ ಕಳೆ ಕಮ್ಮಿ ಆಗಿದೆ, ಅಂದ್ರೆ ಒಂದೆರಡು ಸಂದರ್ಭದಲ್ಲಿ ನಾನು ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಕಳೆ ಜಾಸ್ತಿ. ಯಾಕೆ? ಯೂರಿಯಾ ಸಾಕಷ್ಟು ಪ್ರಮಾಣದಲ್ಲಿ ಸಿಕ್ಕಿದೆ, ಕಳೆನಾಶಕ ನೀರಿನ ಜೊತೆ ತೊಳ್ಕೊಂಡು ಹೋಗಿರೋದ್ರಿಂದ ಈ ಒಂದು ಕಳೆ ಕಮ್ಮಿ ಆಗುತ್ತೆ ಅನ್ನೋದು ಜಾಸ್ತಿ ಆಗಿದೆ. ಹಾಗಾಗಿ ರೈತ ಬಾಂಧವರು ಈ ದೊರೆತಕ್ಕಂಥ ಸಬ್ಸಿಡೈಸ್ಡ್ ಯೂರಿಯಾ ರೈತರಿಗೆ ಕೊಡ್ತಿರ್ತಕ್ಕಂಥದ್ದು ಭಾರಿ ಮುಖ್ಯ. ಅದನ್ನ ವೇಸ್ಟ್ ಮಾಡಬೇಡಿ, ಮರಳು ಮಣ್ಣು ಜೊತೆ ಮಿಶ್ರಣ ಮಾಡಿಕೊಂಡು ಎರಚಿ ಅಷ್ಟೇ ಎಫೆಕ್ಟ್ ಸಿಗತ್ತೆ. ಈ ಯೂರಿಯಾವನ್ನ ದಯಮಾಡಿ ಬಳಸಬೇಡಿ. ಇನ್ನೊಂದು ಅಂದ್ರೆ ಈ ಕೋವಿಡ್ ಸಂದರ್ಭದಲ್ಲಿ ಈ ಮುಸ್ಕಿನ ಜೋಳ ಬೆಳೆದಂತ ಜಿಲ್ಲೆಯ ಸಾಕಷ್ಟು ಬೆಳೆಗಾರರು ಈ ಮುಸ್ಕಿನ ಜೋಳನ ಸೂಕ್ತ ದರಕ್ಕೆ ಮಾರಾಟ ಮಾಡಕ್ಕಾಗದೆ ನಷ್ಟವನ್ನ ಅನುಭವಿಸಿದ್ದಾರೆ. ಸೊ ಮುಖ್ಯವಾಗಿ ನಮಗೆ ಫೆಬ್ರವರಿ ಮಾರ್ಚ್ ಅಲ್ಲಿ ಏನು ಲಾಕ್ಡೌನ್ ಆದಂತ ಸಂದರ್ಭದಲ್ಲಿ ಈ ಒಂದು ರೈತರು ನಷ್ಟವನ್ನ ಅನುಭವಿಸಿದೆ. ಈ ನಷ್ಟವನ್ನು ಹೊಂದಿರತಕ್ಕಂಥ ರೈತರಿಗೆ ಒಂದು ಪರಿಹಾರ ಕೊಡತಕ್ಕಂಥ ಕಾರ್ಯಕ್ರಮ ರಾಜ್ಯ ಸರ್ಕಾರ ಕೈಗೊಂಡಿದೆ. ಅಂದ್ರೆ ಪ್ರತಿಯೊಬ್ಬ ಮುಸ್ಕಿನ ಜೋಳ ಬೆಳೆದಂತ ರೈತರಿಗೆ ಅಂದ್ರೆ ಈ ಒಂದು ನಿರ್ದಿಷ್ಟ ಎಕರೆಗಳನ್ನ ಹೊಂದಿರದೆ ಅಂದ್ರೆ ಇಷ್ಟೇ ಎಕರೆ, ಒಂದ್ ಎಕರೆಗೆ ಇಷ್ಟು ಅನ್ನೋದೇ, ಬೆಳೆದಂತ ಪ್ರತಿಯೊಬ್ಬ ರೈತರಿಗೂ 5,000 ರೂಪಾಯಿ ಪರಿಹಾರ ಧನವನ್ನ ನೀಡತಕ್ಕಂಥ ಕಾರ್ಯಕ್ರಮ ಈ ನಮ್ಮ ಕೃಷಿ ಇಲಾಖೆಯಿಂದ ಮಾಡ್ತಾ ಇದೆ. ಅಂದ್ರೆ ಈ ಒಂದು ಬೆಳೆ ಸಮೀಕ್ಷೆ ಕ್ರಾಪ್ ಸರ್ವೆ ಮಾಡ್ತಲ್ಲ, ಆ ಕ್ರಾಪ್ ಸರ್ವೆ ಆಧಾರದ ಮೇಲೆ ಅವರ ಒಂದು ಡೇಟಾ ಇದೆ, ಕ್ರಾಪ್ ಸರ್ವೆ ಡೇಟಾ ನಮಗೆ ಕೊಟ್ಟಿದ್ದಾರೆ. ಆ ಡೇಟಾನ ನಾವು ಪರಿಶೀಲನೆ ಮಾಡಿ ಅದನ್ನ ಅಪ್ರೂವ್ ಮಾಡಿಕೊಟ್ರೆ ನಮ್ಮ ಕೇಂದ್ರ ಕಚೇರಿಯಿಂದ ಅದಕ್ಕೆ 5,000 ರೂಪಾಯಿ ಹಾಕ್ತಕ್ಕಂತ ಕ್ರಮ ಕೈಗೊಂಡಿದ್ದಾರೆ. ಈಗಾಗಲೇ ಜಿಲ್ಲೆಯಲ್ಲಿ 69,575 ರೈತರದ ಡೇಟಾನ ಈಗಾಗಲೇ ಅನುಮೋದನೆ ಮಾಡಿಕೊಟ್ಟಿದೀವಿ. ಅದರಲ್ಲಿ 63,000 ಜನ ರೈತರಿಗೆ ಪಾವತಿ ಆಗಿದೆ. ಅದ್ ಬಿಟ್ಟು ಸುಮಾರು 9,000 ಜನರ ಒಂದು ಜಂಟಿ ಖಾತೆ ಇದೆ. ಅಂದ್ರೆ ಜಂಟಿ ಖಾತೆಯಲ್ಲಿ ನಾವು ಯಾವ ಇಬ್ಬರಲ್ಲಿ ಯಾರಿಗೆ ಹಾಕ್ಬೇಕು ದುಡ್ಡು ಅಂತಕ್ಕಂಥದ್ದೊಂದು ಜಿಜ್ಞಾಸೆ ಇದೆ. ಸೊ ಹಾಗಾಗಿ ರೈತ ಬಾಂಧವರು ಇವಾಗ ಏನ್ ಮಾಡ್ಬೇಕು ಅಂದ್ರೆ ನಾವು ಆ ಲಿಸ್ಟ್ ನ ಆದಷ್ಟು ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇಟ್ಟಿದೀವಿ. ಎಲ್ಲೆಲ್ಲಿ ಜಂಟಿ ಖಾತೆ ಹೊಂದಿರತಕ್ಕಂಥ ರೈತರು ಮುಸ್ಕಿನ ಜೋಳ ಬೆಳೆದಿದ್ದಂತವರಿದ್ರೆ ಒಂದು ಪಟ್ಟಿನ ಪರಿಶೀಲಿಸಿ ಒಂದು ಅಫಿಡವಿಟ್ ನ ಕೊಡಬೇಕಾಗತ್ತೆ. ಈ ನೋಟರಿ ಮಾಡಿಸ್ಕೊಂಡು ಅಫಿಡವಿಟ್ ನ ಈ ಒಂದು ಅಮ್ಮ ಪರವಾಗಿ ಇಂಥವ್ರ ಪರವಾಗಿ ಇಂಥವರಿಗೆ ದುಡ್ಡನ್ನ ಸಂದಾಯ ಮಾಡಲು ನಾವು ಒಪ್ಪಿರುತ್ತೇವೆ ಅಂತ ಒಂದು ಫಾರ್ಮೆಟ್ ರೆಡಿ ಮಾಡಿದ್ವಿ. ಆತರ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಮಾಡಿಕೊಟ್ಟಂತ ರೈತರಿಗೆ 5,000 ಕೊಡತಕ್ಕಂತ ಒಂದು ಅವಕಾಶ ಇದೆ. ದಯಮಾಡಿ ನೀವು ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳನ್ನ ಭೇಟಿ ಮಾಡಿ. ಕೊನೆಗೆ ಇಲ್ಲಿ ಎಫ್ ಐ ಡಿ ಅಂದ್ರೆ ಇದುವರೆಗೆ ನಾವೇನು ಫ್ರೂಟ್ಸ್ ಮೂಲಕ ಯಾರ್ಯಾರು ನೋಂದಾವಣೆ ಆಗಿರತಕ್ಕಂತ ರೈತರು ಸಾಕಷ್ಟು ಜನ ಇದ್ದಾರೆ. ಕಳೆದ ಸಾಲಿನಲ್ಲಿ ಮುಸ್ಕಿನ ಜೋಳ ಬೆಳೆದಿದ್ರೆ ಅಂತ ರೈತರು ದಯಮಾಡಿ ನಮ್ಮ ರೈತ ಸಂಪರ್ಕ ಕೇಂದ್ರಗಳನ್ನ ಭೇಟಿ ಮಾಡಿ ನಿಮ್ಮ ಫ್ರೂಟ್ಸ್ ತಂತ್ರಾಂಶದಲ್ಲಿ ನೋಂದಾವಣೆ ಮಾಡಿಕೊಂಡು ನಂತರ ಅವರಿಗೆ 5,000 ರೂಪಾಯಿ ಪಾವತಿಸಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ರೈತ ಬಾಂಧವರು ದಯಮಾಡಿ ಕಳೆದ ಸಾರಿ ಮುಸ್ಕಿನ ಜೋಳ ಬೆಳೆದಂತ ರೈತರು ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳನ್ನ ಭೇಟಿ ಮಾಡಿ ಒಂದು ಈ ಒಂದು ಸರ್ಕಾರದಿಂದ ನೀಡುತ್ತಿರತಕ್ಕಂತ 5,000 ರೂಪಾಯಿ ಪರಿಹಾರನ ಪಡಿಬೇಕು ಅಂತ ಕೇಳ್ಕೊತಾ ಇದೆ. ಹೆಚ್ಚಿನ ಮಾಹಿತಿಗೆ ಮಧುಸೂದನ್ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದಾ? 8277931700. ಇನ್ನೊಮ್ಮೆ 8277931700. ಇನ್ನೊಂದ್ಸರಿ ಹೇಳ್ಬಿಡಿ ಸರ್. 8277931700. ಒಳ್ಳೆಯದು ಮಧುಸೂದನ್ ಅವರ, ಇದುವರೆಗೂ ಪ್ರಧಾನಮಂತ್ರಿ ಫಸಲು ವಿಮಾ ಯೋಜನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಪ್ರಧಾನಮಂತ್ರಿ ಫಸಲು ವಿಮಾ ಯೋಜನೆ ಈ ವಿಚಾರವಾಗಿ ಹಾಸನ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಕೆ ಮಧುಸೂದನ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಎನ್ ಕೆ ಶಿವಮೂರ್ತಿ.